ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊರಕೆ ಮತ್ತು ಅದರ ದುಷ್ಪರಿಣಾಮಗಳು. ಈ ವಿಷಯದ ಬಗ್ಗೆ ಮೊದಲು ಮಾಹಿತಿಯನ್ನು ಮಾಡಿಕೊಟ್ಟು ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಡಾಕ್ಟರ್ ಷಣ್ಮುಖ್ ಕಾಮತ್ ಅವರು. ಡಾಕ್ಟರ್ ಷಣ್ಮುಖ್ ಕಾಮತ್ ಅವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಷಣ್ಮುಖ್ ಕಾಮತ್ ಅವರ ಬಗ್ಗೆ ಸ್ವಲ್ಪದರಲ್ಲೇ ಪರಿಚಯ ಮಾಡಿಕೊಡಬೇಕು ಅಂದರೆ, ಡಾಕ್ಟರ್ ಷಣ್ಮುಖ್ ಕಾಮತ್ ಅವರು ಮೂಲತಃ ಗದಗ್ನವರು. ಇವರು ತಮ್ಮ MBBS ಪದವಿಯನ್ನು 2015 ಎನ್ಪೋಯಾ ವಿಶ್ವವಿದ್ಯಾಲಯದ ಮಂಗಳೂರಿನ ಎನ್ಪೋಯಾ ವೈದ್ಯಕೀಯ ಕಾಲೇಜಿನಲ್ಲಿ ಹಾಗೂ ತಮ್ಮ MS ಸ್ನಾತಕೋತ್ತರ ಪದವಿಯನ್ನು 2019 BLDE ವಿಶ್ವವಿದ್ಯಾಲಯದ ವಿಜಯಪುರದ ಶ್ರೀ BM ಪಾಟೀಲ್ ಮೆಡಿಕಲ್ ಕಾಲೇಜಿನಿಂದ ಪಡೆದರು. ತಲೆ ಮತ್ತು ಕುತ್ತಿಗೆಯ ಶಸ್ತ್ರಚಿಕಿತ್ಸೆಯಲ್ಲಿ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಿಂದ ಫೆಲೋಶಿಪ್ ಅನ್ನು ಕೂಡ ಡಾಕ್ಟರ್ ಷಣ್ಮುಖ್ ಕಾಮತ್ ಅವರು ಪಡೆದರು. ಇವರು ಈ ಮೊದಲು 6 ಕಾಲ ವಿವಿಧ ಹಂತಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವವನ್ನು ಹೊಂದಿದ್ದಾರೆ. ಪ್ರಸ್ತುತ ಧಾರವಾಡದ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಕಿವಿ ಮೂಗು ಗಂಟಲು ವಿಭಾಗಕ್ಕೆ ಸೇರಿದಂಥ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಷಣ್ಮುಖ್ ಕಾಮತ್ ಅವರನ್ನ ನಮಸ್ತೆ. ಇಂದು ನಾವೆಲ್ಲರೂ ತುಂಬ ಸಾಮಾನ್ಯವಾಗಿರುವ ಕಾಯಿಲೆ, ಆದರೆ ಬಹಳಷ್ಟು ಜನರಿಗೆ ಅರಿವಿಲ್ಲದ ಒಂದು ಆರೋಗ್ಯ ಸಮಸ್ಯೆ ಬಗ್ಗೆ ಮಾತಾಡೋಣ. ಅದು ಗೊರಕೆ ಮತ್ತು ಅದರ ದುಷ್ಪರಿಣಾಮಗಳು. ಅದಕ್ಕೆ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ OSA ಎಂದು ಕರೆಯುತ್ತೇವೆ, ಅಂದರೆ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ. ಇದು ಕೇವಲ ಘೋರ ಘೋರನೆ ಮಾತ್ರ ಅಲ್ಲ, ಇದು ನಮ್ಮ ದೇಹದ ಹಲವು ವ್ಯವಸ್ಥೆಗಳ ಮೇಲೆ ಮೌನವಾಗಿ ದಾಳಿ ಮಾಡುವ ಒಂದು ಬಹು ವ್ಯವಸ್ಥಾ ರೋಗ. ನಮಗೆ ಮೊದಲು ಬರುವ ಪ್ರಶ್ನೆ, OSA ಎಂದರೇನು? ಸರಳ ಭಾಷೆಯಲ್ಲಿ ಹೇಳುವುದಾದರೆ, ರಾತ್ರಿ ಗೊರಕೆ ಹೊಡೆಯುವುದರಿಂದ ಆಗುವ ಸಮಸ್ಯೆ. ನಾವು ರಾತ್ರಿ ಮಲಗಿರುವಾಗ ಗೊರಕೆ ಹೊಡೆಯುವಾಗ ಮರು ಶ್ವಾಸ ಪೂರ್ಣವಾಗಿ ನಿಂತು ಹೋಗುವುದು ಅಥವಾ ಮೃದುವಾದ ಉಸಿರಾಟ ಆಗುವುದಕ್ಕೆ ನಾವು OSA ಎಂದು ಕರೆಯುತ್ತೇವೆ. ಕತ್ತು ಭಾಗದ ಮೇಲಿರುವ ಉಸಿರಿನ ದಾರಿಯಲ್ಲಿ ಅಡ್ಡಿಯಾಗುವುದರಿಂದ ಇದಕ್ಕೆ OSA ಎಂದು ಕರೆಯುತ್ತೇವೆ. ಇದರಿಂದ ರಕ್ತದ ಆಮ್ಲಜನಕ ಕಡಿಮೆಯಾಗುತ್ತದೆ, ನರವ್ಯವಸ್ಥೆ ಅಲರ್ಟ್ ಆಗುತ್ತದೆ, ಅಂದರೆ ನಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆಯಾದಾಗ ನಮ್ಮ ಬ್ರೈನ್ ಆಕ್ಟಿವೇಟ್ ಆಗಿ ನಿದ್ರೆ ತುಂಡು ತುಂಡಾಗಿ ಹೋಗುತ್ತದೆ. ಇದಕ್ಕೆ ನಾವು OSA ಎಂದು ಕರೆಯುತ್ತೇವೆ. ಇದಕ್ಕೆ ತುಂಬ ಕಾರಣಗಳಿವೆ, ಆದರೆ ಅತ್ಯಂತ ಸಾಮಾನ್ಯ ಕಾರಣ ಎಂದರೆ ಕೊಬ್ಬು, ಅಂದರೆ ಒಬೆಸಿಟಿ. ಇದು ಮೌನದ ಮಹಾಮಾರಿ, ಅಂದರೆ ಅಂದಾಜು ಪ್ರಕಾರ ತೀವ್ರ OSA ಇರುವ ರೋಗಿಗಳಲ್ಲಿ ಸುಮಾರು 75% ಜನರಿಗೆ ಇದು ರೋಗ ಪತ್ತೆಯಾಗಿಲ್ಲ. ಅಂದರೆ ನಮ್ಮ ಸುತ್ತಮುತ್ತಲಿರುವ ಅನೇಕ ಜನ, ವಿಶೇಷವಾಗಿ ದಪ್ಪವಾಗಿರುವವರು, ಮಧುಮೇಹ, ರಕ್ತದ ಒತ್ತಡ ಇರುವವರು ಗೊರಕೆ ಹೊಡೆಯುತ್ತಿದ್ದರೂ, ಅದರ ದುಷ್ಪರಿಣಾಮಗಳು ಉಂಟಾಗುತ್ತಿದ್ದರೂ ಅದನ್ನು ನಿರ್ಲಕ್ಷಿಸಿ ಅದರ ಜೊತೆ ಬದುಕುತ್ತಿದ್ದಾರೆ. ಗೊರಕೆ ಹೊಡೆಯುವುದು ಒಂದು ಭಾಗದ ಕಾಯಿಲೆ ಮಾತ್ರ ಅಲ್ಲ, ಪೂರ್ಣ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಇದನ್ನು ಮಲ್ಟಿಸಿಸ್ಟಮ್ ರೋಗ ಅಂತೂ ಕರೆಯುವುದು ಖಂಡಿತ ತಪ್ಪಲ್ಲ. ಗೊರಕೆಯ ಪರಿಣಾಮವು ನಮ್ಮ ರಕ್ತದೊತ್ತಡ ಮೇಲೆ, ಹೃದಯ ರೋಗದ ಮೇಲೆ, ಮಧುಮೇಹದ ಮೇಲೆ, ಗರ್ಭಧಾರಣೆಯ ಮೇಲೆ ಮತ್ತು ಮಾನಸಿಕ ರೋಗದ ಮೇಲೆ ನಾವು ನೋಡಬಹುದು. ಸಾಮಾನ್ಯವಾಗಿ ಹೈ ಬಿ ಪಿ ಇರುವವರಲ್ಲಿ ಸುಮಾರು 35% ಜನರಿಗೆ ಈ ಗೊರಕೆ ಸಮಸ್ಯೆಯನ್ನು ನಾವು ನೋಡಬಹುದು. ಕೆಲವೊಮ್ಮೆ ಎಷ್ಟು ಔಷಧಿ ತಗೊಂಡರೂ ಈ ರಕ್ತದೊತ್ತಡ ಅಂದರೆ ನಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗುವುದಿಲ್ಲ. ಅದನ್ನು ನಾವು ಡ್ರಗ್ ರೆಸಿಸ್ಟೆಂಟ್ ಹೈಪರ್ ಟೆನ್ಷನ್ ಅಂತ ಕರೆಯುತ್ತೇವೆ. ಇದು ಏಕೆ ಆಗುತ್ತಿದೆ ಎಂದು ವಿವಿಧ ಪರೀಕ್ಷೆಗಳನ್ನು ನಡೆಸಿದಾಗ ಸುಮಾರು 60% ಜನರಿಗೆ ಗೊತ್ತಾಗುವುದು ಇದು ಗೊರಕೆ ಕಾರಣದಿಂದ ಅಂತ. ಗೊರಕೆಯಿಂದ ಮುಂದಿನ ದಿನದಲ್ಲಿ ನಮಗೆ ಬಿ ಪಿ ಬರುವ ಅಪಾಯ 3 ಪಟ್ಟು ಹೆಚ್ಚು. ಹಲವಾರು ಹೃದಯ ಸಂಬಂಧ ರೋಗಗಳೂ ಕೂಡ ಗೊರಕೆಯಿಂದ ಬರುತ್ತದೆ. ಇದರಲ್ಲಿ ಅತ್ಯಂತ ಸಾಮಾನ್ಯವಾದದ್ದು ಸ್ಟ್ರೋಕ್. ಗೊರಕೆ ಹೊಡೆಯುವುದರಿಂದ ನಮಗೆ ಸ್ಟ್ರೋಕಿನ ಅಪಾಯವು 5 ಪಟ್ಟು ಹೆಚ್ಚು ಎಂದು ಕಂಡುಬಂದಿದೆ. ಗರ್ಭಾವಸ್ಥೆಯಲ್ಲಿ ವಯಸ್ಸೆ ಅಂದರೆ ಗೊರಕೆ ಹೊಡೆಯುವ ದುಷ್ಪರಿಣಾಮಗಳು ದಿನೇ ದಿನೇ ಹೆಚ್ಚುತ್ತಿದೆ, ಆದರೆ ಕಡಿಮೆ ಗಮನಕ್ಕೆ ಬರುತ್ತಿದೆ. ವಯಸ್ಸಿಗೆ ಚಿಕಿತ್ಸೆ ಮಾಡಿದಾಗ ತಾಯಿ ಮತ್ತು ಮಗು ಎರಡರೇ ಫಲಿತಾಂಶವು ಉತ್ತಮಗೊಳ್ಳುತ್ತಿದೆ. ಮಾನಸಿಕ ಕಾಯಿಲೆಗಳ ಮೇಲೂ ಕೂಡ ಈ ಗೊರಕೆಯಿಂದ ಪರಿಣಾಮ ಇದೆ. ಸಿಜೋಫ್ರೇನಿಯಾ, ಬೈಪೋಲಾರ್ ಡಿಸಾರ್ಡರ್, ಮರು ಡಿಪ್ರೆಷನ್ ಇರುವ ರೋಗಿಗಳಲ್ಲಿ 15-40%ಕ್ಕಿಂತ ಹೆಚ್ಚು ಜನರಿಗೆ ಈ ಗೊರಕೆ ಹೊಡೆಯುವ ತೊಂದರೆ ಇದೆ. ಇದೆಲ್ಲ ಕೇಳಿದಾಗ ನಮಗೆ ಮೊದಲು ಬರುವ ಪ್ರಶ್ನೆ, ನಾವು ಏನು ಮಾಡಬೇಕು? ಮೊದಲನೇದಾಗಿ ನೀವು ಲಕ್ಷಣಗಳನ್ನು ಗಮನಿಸಬೇಕು. ನಿಮ್ಮ ಮನೆಯಲ್ಲಿ ಯಾರಾದರೂ ಗೊರಕೆ ಹೊಡೆಯುತ್ತಿದ್ದರೆ, ರಾತ್ರಿ ಪದೇ ಪದೇ ಉಸಿರಾಟಕ್ಕೆ ತೊಂದರೆಯಾಗಿ ಎದ್ದೇಳುತ್ತಿದ್ದರೆ, ಬೆಳಗಿನ ಜಾವದಲ್ಲಿ ತಲೆನೋವು ಇದ್ದರೆ, ಬೆಳಗಿನ ಜಾವದಲ್ಲಿ ನಿದ್ರೆ ಬರುವುದಾದರೆ, ಮರುವಿನ ಸಮಸ್ಯೆ, ಗಮನ ಕೇಂದ್ರೀಕರಣಕ್ಕೆ ಕಷ್ಟವಾಗುತ್ತಿದ್ದರೆ ನೀವು ಅವರಿಗೆ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಅಲ್ಲಿ ಡಾಕ್ಟರ್ ನಿಮ್ಮ ತೂಕ, BMI, ಕುತ್ತಿನ ಅಳತೆ, ರಕ್ತದೊತ್ತಡ, ಗಂಟಲು ಮುಖದ ರಚನೆ ಎಲ್ಲವನ್ನು ನೋಡುತ್ತಾರೆ. ಇದೆಲ್ಲವನ್ನು ನೋಡಿ ಅವರಿಗೆ ನಿಮಗೆ ಗೊರಕೆಯ ಸಮಸ್ಯೆ ಇದೆ ಅಂತ ಸಂಶಯ ಬಂದರೆ ಅವರು ನಿಮಗೆ ಒಂದು ಸ್ಲೀಪ್ ಸ್ಟಡಿ ಟೆಸ್ಟ್ ಅಂತ ಮಾಡುತ್ತಾರೆ. ಈ ಟೆಸ್ಟಿನಲ್ಲಿ ನೀವು ರಾತ್ರಿ ಗೊರಕೆ ಹೊಡೆಯುವಾಗ ನಿಮಗೆ ಎಷ್ಟು ಉಸಿರಾಟದ ತೊಂದರೆ ಆಗುತ್ತಿದೆ, ಎಷ್ಟು ಹೊತ್ತು ನಿಮ್ಮ ಉಸಿರಾಟ ನಿಂತಿತ್ತು, ಆಮ್ಲಜನಕ ಎಷ್ಟು ಕಡಿಮೆ ಆಗಿತ್ತು ಅಂದರೆ ನಿಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟು ಕಡಿಮೆ ಆಗಿತ್ತು, ಹೃದಯ ಹೇಗೆ ಪ್ರತಿಕ್ರಿಯಿಸಿತು ಎಂದು ಗೊತ್ತಾಗುತ್ತದೆ. ಇದರ ಆಧಾರದ ಮೇಲೆ ನಿಮ್ಮ ಗೊರಕೆಯ ತೀವ್ರತೆ ನಮಗೆ ಅರ್ಥವಾಗುತ್ತದೆ. ನಿಮಗೆ ಗೊರಕೆಯ ತೊಂದರೆ ಇದೆ ಅಂದರೆ ಭಯಪಡೋದು ಬೇಡ. ನಿಮ್ಮ ಚಿಕಿತ್ಸೆಗೆ ಆಯ್ಕೆಗಳು ಸಾಕಷ್ಟಿವೆ. ಸುಲಭ ಉಪಾಯವೇನೆಂದರೆ ತೂಕ ಇಳಿಕೆ, ಜೀವನ ಶೈಲಿ ಬದಲಾವಣೆ ಮಾಡುವುದು. ತೂಕ 5-10% ಇಳಿಸಿದರೂ ವಯಸ್ಸೆಯ ತೀವ್ರತೆ ಕಡಿಮೆಯಾಗಬಹುದು. ಬೆನ್ನ ಮೇಲೆ ಮಲಗದೆ ಬದಲು ಬದಿಯಲ್ಲಿ ಮಲಗುವುದು, ಮದ್ಯಪಾನ ನಿಯಂತ್ರಣ, ರಾತ್ರಿ ತುಂಬ ಹೊಟ್ಟೆ ತುಂಬಿಸಿಕೊಂಡು ಮಲಗದಿದ್ದರೆ ಸಹಾಯವಾಗುತ್ತದೆ. ಇದರಿಂದಲೂ ಕೂಡ ನಿಮ್ಮ ಸಮಸ್ಯೆ ಕಡಿಮೆಯಾಗದಿದ್ದರೆ ಸಿಪ್ಯಾಪ್ ಯಂತ್ರವನ್ನು ನಿಮಗೆ ಕೊಡುತ್ತಾರೆ. ಸಿಪ್ಯಾಪ್ ಯಂತ್ರ ಎಂದರೆ ಮುಖದ ಮೇಲೆ ಒಂದು ಮಾಸ್ಕ್ ಹಾಕಿ ಅದಕ್ಕೆ ಸೇರಿಸಿದ ಯಂತ್ರ ನೀವು ರಾತ್ರಿ ಮಲಗುವಾಗ ಫ್ರೆಶ್ ಗಾಳಿಯನ್ನು ಸ್ವಲ್ಪ ಒತ್ತಡದಲ್ಲಿ ಕಳುಹಿಸುತ್ತದೆ. ಕುತ್ತಗಿನ ಒಳಗಿನ ಉಸಿರಿನ ದಾರಿ ಮುಚ್ಚಿಕೊಳ್ಳದ ಹಾಗೆ ತಡೆಯುತ್ತದೆ. ಮೊದಲ ಕೆಲ ದಿನಗಳಲ್ಲಿ ಅಸಹಜ ಅನಿಸುತ್ತದೆ, ಆದರೆ ನಿಧಾನವಾಗಿ ಅಡ್ಜಸ್ಟ್ ಆಗೋದ್ರಿಂದ ಬೆಳಗಿನ ಚೈತನ್ಯ, ದಿನದಲ್ಲಿ ನಿದ್ದೆ ಕಡಿಮೆ, BP, ಶುಗರ್ ಎಲ್ಲ ನಿಯಂತ್ರಣಕ್ಕೆ ಬರುತ್ತದೆ. ಇದರಿಂದಲೂ ಕೂಡ ನಿಮ್ಮ ಗೊರಕೆ ಸಮಸ್ಯೆ ಕಡಿಮೆ ಆಗುತ್ತಿಲ್ಲ ಅಂದರೆ ನಿಮಗೆ ನಾವು ದವಡೆ ಮುಂದುವರಿಸುವ ಮೌತ್ ಗಾರ್ಡ್ಗಳನ್ನು ಕೊಡುತ್ತೇವೆ. ಇದರಿಂದಲೂ ನಿಮ್ಮ ಸಮಸ್ಯೆ ಕಡಿಮೆ ಆಗುತ್ತಿಲ್ಲ ಅಂದರೆ ಕೊನೆಯದಾಗಿ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳಲು ಹೇಳುತ್ತೇವೆ. ಯಾವುದು ನಿಮಗೆ ಸೂಕ್ತ ಅನ್ನೋದು ನೀವು ತಜ್ಞರಿಗೆ ಭೇಟಿಯಾಗಿ ಪರೀಕ್ಷಿಸಿ ಮಾತಾಡಿ ತಿಳಿದುಕೊಳ್ಳಬೇಕು. ನಾನು ಕೊನೆಯದಾಗಿ ಹೇಳುವುದೇನೆಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗೊರಕೆ ಹೊಡೆಯುತ್ತಿದ್ದರೆ ಅದನ್ನು ಅಲಕ್ಷಿಸದೆ ಡಾಕ್ಟರ್ ಬಳಿ ಹೋಗಿ ಅದನ್ನು ಪರೀಕ್ಷಿಸಿ ಅದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳುವುದು ಒಳ್ಳೆಯದು. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಷಣ್ಮುಖ್ ಕಾಮತ್ ಅವರೇ. ಸಾಕಷ್ಟು ವಿವರವಾದ ಮಾಹಿತಿಯನ್ನು ಗೊರಕೆ ಕುರಿತಾಗಿ ತಾವು ಹೇಳಿದಿರಿ ನಮ್ಮ ಕೇಳುಗರಿಗೆ. ಈಗ ಒಂದೊಂದಾಗಿ ಕರೆಗಳನ್ನು ನಾವು ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಮಾತಾಡೋದು? ನಮಸ್ಕಾರ ಡಾಕ್ಟರ್, ಹನುಮಸಾಗರ್ ಮಾತಾಡಿ ಕರ್ತೀನಿ. ಒಂದ ಪ್ರಶ್ನೆ ಕೇಳಬೇಕು. ಒಂದೇ ಕೇಳ್ತೀನಿ. ಇದು ಗೊರಕೆ ಹೊಡೆಯುವುದು ಹೆರಿಟರಿ ಬರ್ಬೋದೇನ್ರಿ? ಮತ್ತೆ ಇವನ್ ಫೇಟಲ್ ಲೈಫ್ ನೆಗ್ಲೆಕ್ಟ್ ಫೇಟಲ್ ಬರ್ಬೋದು. ಆಮೇಲೆ ಫಾರಿನ್ ದಾಗ ರೆಸ್ಪಿರೇಟರಿ ಆರ್ಗನ್ಸ್ ಹಾಕ್ತಾರೆ, ಚೇಂಜ್ ಮಾಡ್ತಾರೆ. ಇಲ್ಲಿ ನಮ್ಮ ಇಂಡಿಯಾದಾಗ ಕೇಳ್ಬೇಕು. ಈಗ ಹೆರಿಡೇಟ್ರಿಕ್ಕಿಂತ ನಿಮ್ಮ ದೇಹದ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್. ಅಂದರೆ ಕೆಲವೊಮ್ಮೆ ನಿಮ್ಮ ಅಪ್ಪ ಅಜ್ಜ ಅಜ್ಜಿಗೆ ಒಬೆಸಿಟಿ ಅಂದರೆ ಕೊಬ್ಬು ಜಾಸ್ತಿ ಇದ್ದರೆ ಅದು ಕೂಡ ನಿಮಗೆ ಬರುವುದು ಸಹಜ. ಅದರಿಂದ ನಿಮಗೆ ಗೊರಕೆ ಹೊಡೆಯುವ ಸಮಸ್ಯೆ ಬರಬಹುದು. ಆದರೆ ಅಪ್ಪ ಅಥವಾ ಅಜ್ಜ ಅಜ್ಜಿ ಅಮ್ಮ ಯಾರಾದರೂ ಗೊರಕೆ ಹೊಡಿತಾರೆ ಅಂದರೆ ಅದನ್ನು ಹೆರಿಡಿಟರಿ ಆಗಿ ಬರುವುದು ತುಂಬ ಕಡಿಮೆ, ರೇರ್ ಅಂತ ಹೇಳ್ಬೋದು, ಅಸಾಧ್ಯ ಅಂತ ಅಲ್ಲ ತುಂಬ ಕಡಿಮೆ. ಅದು ಇಲ್ಲ ಅಂದ್ರೆ ಅದೆಲ್ಲ ನಾವು ಇಂಟರ್ನೆಟ್ ಅಲ್ಲೆಲ್ಲ ಓದ್ಬಹುದು, ಅದ್ರ ಬಗ್ಗೆ ನಾವು ಕೇಳ್ಕೊಳ್ಬಹುದು. ಆದ್ರೆ ಅದೆಲ್ಲ ಮಾಡುವುದು ಗೊರಕೆಗೆ ಅದೆಲ್ಲ ಮಾಡುವುದು ತುಂಬಾ ಕಡಿಮೆ. ಒಂದೇ ಪ್ರಶ್ನೆ ಅಂತ ಹೇಳಿದ್ದೆ ನಾನು ನಿಮಗೆ. ಇಲ್ಲ ಇಲ್ಲ ಒಂದೇ ಪ್ರಶ್ನೆ. ಹಲೋ ಹಲೋ ನಮಸ್ತೆ, ಪ್ರಶ್ನೆ ಕೇಳ್ರಿ. ಅದೇ ನೀವು ಅದೇ ಹೇಳಿದ್ನಲ್ಲ, ಫಸ್ಟ್ ನಿಮ್ಮ ತೂಕ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಹೈಟಿಗೆ ಎಷ್ಟು ತೂಕ ಇರಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ನಾವು BMI ಅಂತ ಹೇಳ್ತೀವಿ. ಅದು ನೀವು ಹತ್ತಿರದ ಹಾಸ್ಪಿಟ್ಲಿಗೆ ಹೋದ್ರೆ ಹೇಳ್ತಾರೆ ಅವ್ರು ನಿಮ್ಮ ತೂಕ ಎಷ್ಟಿರಬೇಕು ಅಂತ. ಮತ್ತೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವು ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿ ಕೂಡಲೇ ಮಲ್ಕೋದ್ರಿಂದ ಅದು ಕೂಡ ನಿಮಗೆ ಗೊರಕೆ ಹೊಡೆಯೋದಕ್ಕೆ ಕಾರಣವಾಗುತ್ತೆ. ಸೊ ಮುಖ್ಯ ಅಂದರೆ ನೀವು ವ್ಯಾಯಾಮ ಮಾಡೋದು, ತೂಕ ಕಡಿಮೆ ಮಾಡೋದು, ನಿಮ್ಮ ಚಟ ಯಾವುದು ಆಲ್ಕೋಹಾಲ್ ಸ್ಮೋಕಿಂಗ್ ಎಲ್ಲ ಮಾಡಬಾರ್ದು, ಇದೆಲ್ಲ ಮಾಡೋದ್ರಿಂದ ಗೊರಕೆ ಬರುವ ಚಾನ್ಸ್ ಕಡಿಮೆ. ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ? ಹಲೋ ಹಲೋ ನಮಸ್ಕಾರ ಮೇಡಮ್. ನಮಸ್ತೆ. ಮೊದಲಾಗಿ 76 ವರ್ಷ ಪೂರೈಸಿದ ಆಕಾಶವಾಣಿಗೆ ನಿಯಮಿತ ಕೇಳುಗ ಉದೇಟಿ ಎಲ್ಲರೂ ಮಾಡುವ ಧನ್ಯವಾದಗಳು ಎಲ್ಲ ಕೇಳುವರಿಗೂ ನಿಮಗೂ. ಇವತ್ತಿನ ಕಾರ್ಯಕ್ರಮಕ್ಕೆ ಮಾತಾಡ್ರಿ. ಮಾತಾಡ್ತೀನಿ ಅಂದ್ರೆ ಮೇಡಮ್ ಅವರು ಕೊಬ್ಬು ಒಬೆಸಿಟಿ ಬರ್ಬೇಕಾದ್ರೆ ಎದರಿಂದ ಬರ್ತೈತೆ ಅಂತ ತಿಳಿಯಂದ್ರೆ PTK ಒಳಗೆ ಹೇಳಿದ್ರ ಅದ್ರ ಬಗ್ಗೆ ಏನ ಆಹಾರ ಬರ್ತೈತೋ ಆಮ್ಯಾಗ ಎದರಿಂದ ಬರ್ತೈತಿ ಅದ ಒಟ್ಟು ಗ್ರಾಮೀಣ ಪ್ರದೇಶದೊಳಗ ಒಟ್ಟು ತಿಳಿಸಿಕೊಟ್ರ ಅನುಕೂಲ ಆಗತ್ತಂತ ನನ್ನ ಪ್ರಶ್ನೆ. ಆಯ್ತು, ಹೇಳ್ತಾರೆ. ನಿಮ್ಮ ಏನು ಆಹಾರ ಸೇವಿಸ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಮಾಮೂಲಿ ಕಾಯಿಪಲ್ಲೆ ತರಕಾರಿ ಎಲ್ಲ ತಿಂದ್ರೆ ಕೊಬ್ಬು ಬರೋದು ತುಂಬಾ ಕಡಿಮೆ. ಈಗ ನಾವು ಏನ್ ಜಂಕ್ ಫುಡ್ ಅಂತ ಹೇಳ್ತೀವಲ್ಲ, ಈಗಿನ ಕಾಲದಲ್ಲಿ ಈ ಪಫ್ ಬೇಕರಿಯಲ್ಲಿ ಪಫ್ಸ್ ಎಲ್ಲ ಸಿಗುತ್ತೆ, ಬರ್ಗರ್ ಪಿಜ್ಜಾ, ಅದನ್ನು ನಾವು ಡೈಲಿ ಡೈಲಿ ತಿಂತ ಹೋದ್ರೆ ನಮ್ಮ ಕೊಬ್ಬು ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ಮಾಮೂಲಿ ತರಕಾರಿ ಎಲ್ಲ ತಿಂದ್ರೆ ಅದರಲ್ಲಿ ಏನು ಕೊಬ್ಬಿನ ಅಂಶ ಇರೋದು ತುಂಬಾ ಕಡಿಮೆ. ಒಟ್ಟ ನಾವು ಬೆಳೆಯುವಂತ ತರಕಾರಿಗಳನ್ನ ಸೇವಿಸಬೇಕು ಹೆಚ್ಚಿಗೆ. ಕರೆಕ್ಟ್. ಹಲೋ ಹಲೋ ಸರ್ ನಮಸ್ತೆ, ಎಲ್ಲಿಂದ ಮಾತಾಡ್ತೀರಿ? ನಾವು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಕುಂದರ್ಗಿ ಗ್ರಾಮ. ನಿಮ್ಮ ಹೆಸರೇನು? ಹೆಸರು ಸಾಹೇಬ್ ಮುಲ್ಲಾ. ಪ್ರಶ್ನೆ ಕೇಳ್ರಿ ಸಾಹೇಬ್ ಮುಲ್ಲಾ ಅವ್ರ. ಹಾ, ನಮ್ಮ ಮಮ್ಮಿಗ ಕಿವಿಯಾಗ ಸೌಂಡ್ ಬರ್ತೈತ್ರಿ. ಹೇಳಿ. ಆ ಕಿವಿಯಲ್ಲಿ ಸೈ ಅಂತ ಬರ್ತೈತ್ರಿ ಸಂಜೆ ಆತಂದ್ರೆ ಅವಾಜ್ ಬರ್ತೈತಿ, ಮತ್ತೆ ಚಕ್ರನು ಬರ್ತೈತ್ರಿ. ಅದ್ರ ಕಾರಣ ಏನ್ರಿ? ಎಷ್ಟು ವಯಸ್ಸು? ವಯಸ್ಸು ಅವ್ರದ್ದು 61. ಕೆಲವೊಮ್ಮೆ ಕಿವಿ ನರ ವೀಕ್ ಆದ್ರೆ ಆ ಕಿವಿಯಲ್ಲಿ ಶಬ್ದ ಬರುತ್ತದೆ, ಅದಕ್ಕೆ ನಾವು ಟಿನಿಟಸ್ ಅಂತ ಕರಿತೇವೆ. ಸೊ ಕಿವಿ ಕೂಡ ನಮ್ಮ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಅವ್ರಿಗೊಮ್ಮೆ ಕರ್ಕೊಂಡ್ ಹಾಸ್ಪಿಟ್ಲಿಗೆ ತೋರಿಸಿ ಅವ್ರ ಕಿವಿ ನರ ಟೆಸ್ಟ್ ಮಾಡಿ ನೋಡ್ತಾರೆ, ಆಡಿಯೋಮೆಟ್ರಿ ಅಂತ ಮಾಡಿ ನೋಡ್ತಾರೆ, ಅದರೊಟ್ಟಿಗೆ ಬ್ಯಾಲೆನ್ಸಿನ ಬೇರೆ ಟೆಸ್ಟ್ಗಳನ್ನು ಮಾಡಿ ನೋಡ್ತಾರೆ. ಕಿವಿಯಲ್ಲಿ ತೊಂದರೆ ಇದೆಯಾ, ಮೆದುಳಲ್ಲಿ ತೊಂದರೆ ಇದೆಯಾ ಎಲ್ಲ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೀವು ಅವ್ರಿಗೆ ಹತ್ತಿರದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಒಮ್ಮೆ, ಅಲ್ಲಿ ENT ವಿಭಾಗದಲ್ಲಿ ತೋರಿಸಿ, ಅವ್ರು ಹೇಳ್ತಾರೆ ನಿಮಗೆ. ಅವ್ರು ಲೆಫ್ಟ್ ಮಲಗಿದ್ರೂ ಚಕ್ರ ಬರ್ತೀವಿ ಸರ್. ಅದೇ ಅದೇ ವರ್ಟಿಗೋ ಇಂದನೂ ಆಗ್ತಿರ್ಬೋದು. ನೀವು ಕರ್ಕೊಂಡು ಹೋಗಿ ಒಮ್ಮೆ ಹಾಸ್ಪಿಟ್ಲಿಗೆ, ಅಲ್ಲಿ ನಿಮಗೆ ಕರೆಕ್ಟಾಗಿ ಹೇಳ್ತಾರೆ ಏನಿಂದ ಅಂತ. ಹಲೋ ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ, ನಾ ಇಡಗುಂಜಿಯಿಂದ ಗಣಪತಿ. ಹೇಳಿ. ಅದು ನೇರವಾಗಿ ಮನಗಿದ್ರೆ ಮಾತ್ರ ಗೊರಕೆ ಜಾಸ್ತಿ ಅಥವಾ ಅಡ್ಡ ಮನಗಿದ್ರೆ ಗೊರಕೆ ಕಡಿಮೆ ಏನು? ಅದು ನಿಮ್ಮ ತೂಕದ ಮೇಲೆ ಡಿಪೆಂಡ್. ಕೆಲವೊಬ್ಬರಿಗೆ ಕುತ್ತಿಗೆಯಲ್ಲಿ ಕೊಬ್ಬು ತುಂಬಾ ಜಾಸ್ತಿ ಇದ್ರೆ ನೇರವಾಗಿ ಮಲ್ಕೊಂಡ್ರೆ ಗೊರಕೆ ತುಂಬಾ ಬರುತ್ತೆ. ಅದು ನಿಮ್ ಅದು ಅದೇ ಟ್ರೀಟ್ಮೆಂಟ್ ಅಂತ ಅಲ್ಲ, ಅದು ತೂಕ ಕಡಿಮೆ ಮಾಡುವುದೊಟ್ಟಿಗೆ ಇದೆಲ್ಲ ಮಾಡೋದ್ರಿಂದ ನಿಮ್ಮ ನಿದ್ದೆ ಡಿಸ್ಟರ್ಬ್ ಆಗೋದಿಲ್ಲ ಅಂತ ಹೇಳೋದು. ಅದ ತೂಕ ಕಡಿಮೆ ಇದ್ರೆ ನೇರವಾಗಿ ಮನಗಿದ್ರೆ ಗೊರಕೆ ಬರೋದಿಲ್ವಾ? ಇಲ್ಲ. ಹಲೋ ಹಲೋ ನಮಸ್ತೆ ಹೇಳಿ. ನಾವು ಅಗ್ನಿಂದ್ರಿ. ನಿಮ್ಮ ಹೆಸರೇನು ಹೇಳ್ರಿ? ನಮ್ಮ ಹೆಸರು ಕೊಟ್ರಪ್ಪರಿ. ಹಾ, ಪ್ರಶ್ನೆ ಕೇಳ್ರಿ. ಹಲೋ ಹಲೋ ಹಾ, ಪ್ರಶ್ನೆ ಕೇಳ್ರಿ. ನಮ್ಮ ಹೆಣ್ಮಕ್ಳಿಗೆ ರಾತ್ರಿ ನಿಜಿ ಗೊರಕೆ ಹೊಡ್ತಾರೆ, ಅವ್ರಿಗೆ ಬಿ ಪಿ ಶುಗರ್ ಐತ್ರಿ, ಆಮೇಲೆ ಉಸಿರಾಟ ಬಹಳ ತೊಂದರೆ ಮಾಡ್ತಾರೆ ಮಕ್ಕಳಾಗ, ಅದಕ್ಕೆ ಏನ್ ಪರಿಹಾರ ಹೇಳ್ತೀರಿ? ಎಷ್ಟು ವಯಸ್ಸು ನಿಮ್ಮ ಹೆಣ್ಮಕ್ಳಿಗೆ? ಅವ್ರಿಗೆ ಇವತ್ತು ಮೇಲೆ. ಯಾವಾಗಿಂದ ಇದೆ ತೊಂದರೆ ಇದು? ಈಗ ಒಂದು ಎರಡ್ ಮೂರು ವರ್ಷದ ಮೇಲೆ. ತೂಕ ಎಷ್ಟಿದೆ ಅವ್ರದ್ದು? ದಪ್ಪ ಇದಾರ? ದಪ್ಪ ಇದಾರೆ. ಇದು ಕೊಬ್ಬಿಂದನೂ ಆಗ್ತಿರ್ಬಹುದು, ಅದೇ ಒಂದೇ ಕಾರಣ ಅಂತಲ್ಲ. ಅದೇ ಹೇಳಿದ್ನಲ್ಲ, ಫಸ್ಟ್ ನೀವು ಈಗ ಸ್ಟಾರ್ಟ್ ಮಾಡಬೇಕಾಗಿರೋದು ಅವ್ರದ್ದು ವ್ಯಾಯಾಮ ಎಲ್ಲ ಮಾಡಿ ಸ್ವಲ್ಪ ತೂಕ ಕಡಿಮೆ ಮಾಡೋದು. ಇದರಿಂದನೂ ಕಡಿಮೆ ಆಗ್ತಿಲ್ಲ ಅಂತಂದರೆ ನೀವು ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಸ್ಲೀಪ್ ಸ್ಟಡಿ ಅಂತ ಮಾಡ್ತಾರೆ. ಆ ಸ್ಲೀಪ್ ಸ್ಟಡಿ ನೋಡಿ ಮುಂದೆ ಏನು ಮಾಡಬೇಕು, ಸಿಪ್ಯಾಪ್ ಕೊಡಬೇಕಾ ಅಥವಾ ಬೇರೆ ಯಾವುದಾದ್ರೂ ಮೌತ್ ಗಾರ್ಡ್ಸ್ ಕೊಡಬೇಕಾ ಅಥವಾ ಶಸ್ತ್ರಚಿಕಿತ್ಸೆ ಮಾಡಬೇಕಾ ಅದೆಲ್ಲ ಹೇಳ್ತಾರೆ. ಅದಕ್ಕೆ ನೀವು ಫಸ್ಟ್ ನಿಮ್ಮ ಯಾವ್ದಾದ್ರು ಯಾವೂರು ಹೇಳ್ರಿ? ಅಗಡಿ. ಹಾವೇರಿ. ಹಾವೇರಿಯಲ್ಲೊಳಗೆ ಯಾವ್ದಾದ್ರು ಆಸ್ಪತ್ರೆಗೆ ಹೋಗ್ರಿ, ಜಿಲ್ಲಾ ಆಸ್ಪತ್ರೆ ನಡೀತದೆ ಅಲ್ಲಿ. ಇ ಎನ್ ಟಿ ವಿಭಾಗಕ್ಕೆ ಹೋಗ್ಬೇಕು. ಇ ಎನ್ ಟಿ ಕಿವಿ ಮೂಗು ಗಂಟಲು, ಆ ವಿಭಾಗದಾಗ ತೋರಿಸ್ಕೋಬೇಕು. ಹಲೋ ಹಲೋ ರೀ, ನಮಸ್ಕಾರ ರೀ ಮೇಡಮ್. ನಮಸ್ತೆ. ನಮ್ ಬ್ರದರ್ ಇದ್ರಲ್ಲ ಮೇಡಮ್, ಬರೀ ಗುರಿ ಕೊಟ್ಟಿದ್ರಿ ಮೇಡಮ್. ನಿಮ್ ಹೆಸರೇನು, ಯಾವ ಊರು ನಿಮ್ದು? ಎಲ್ಲಿಂದ? ಬಾಗಲಕೋಟ್ರಿ, ಇಲ್ಲಿ ಗುಳದಕೋಟ ತಾಲೂಕು, ಬಾಗಲಕೋಟ ಜಿಲ್ಲಾ ಮೇಡಮ್. ಗೊತ್ತಾಯ್ತು. ತಮ್ಮ ಹೆಸರೇನು? ತಮ್ಮ ಹೆಸರು ಅನಿಲ್ ತೋಳ್ಮಟ್ಟಿ ರೀ. ಪ್ರಶ್ನೆ ಕೇಳ್ರಿ ಅನಿಲ್. ಅದೇ ರೀ, ಈಗ ಬ್ರದರ್ ಉಂಡು ಮಲ್ಕೋತಾರಲ್ರಿ, ಬರೀ ಗುರಿ ಕೊಟ್ಟಿದ್ರಿ, ಅದು ಎದಕ್ಕೆ ಕಾರಣ ಗೊತ್ತಾಗಲಿಲ್ಲ ಮೇಡಮ್. ಅದೇ ಒಂದೇ ಕಾರಣ ಅಂತ ಇರಲ್ಲ, ಅದಕ್ಕೆ ನಾನು ಹೇಳಿದ್ದು ಒಂದೇ ಗೊರಕೆ ಅಂದರೆ ಒಂದು ಕಾಯಿಲೆ ಅಲ್ಲ, ಅದಕ್ಕೆ ತುಂಬ ಕಾರಣಗಳಿರುತ್ತೆ, ಅದರಿಂದ ದುಷ್ಪರಿಣಾಮಗಳನ್ನು ತುಂಬ ಇದೆ. ಅದು ಏನು ಯಾವುದು ಈ ಕಾರಣದಿಂದ ಆಗ್ತಿದೆ ಅಂತ ನೋಡಲಿಕ್ಕೆ ನೀವು ಹಾಸ್ಪಿಟ್ಲಿಗೆ ಒಮ್ಮೆ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ. ಅವ್ರು ಫಸ್ಟ್ ಅದೇ ತೂಕ ಜಾಸ್ತಿ ಆದರೆ ಗೊರಕೆ ಹೊಡೆಯೋ ಸಮಸ್ಯೆ ಜಾಸ್ತಿ, ಆದರೆ ತೂಕ ಜಾಸ್ತಿ ಇರೋದ್ರಿಂದ ಮಾತ್ರ ಗೊರಕೆ ಆಗುತ್ತಿದೆ ಅಂತ ಅಲ್ಲ, ಬೇರೆ ಕಾರಣನೂ ಇರ್ಬೋದು. ಸೊ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಅವರು ನಿಮಗೆ ಎಲ್ಲ ಟೆಸ್ಟ್ ಮಾಡಿ ಹೇಳ್ತಾರೆ ಏನು ಕಾರಣ ಅಂತ. ಓಕೆ ಓಕೆ, ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ ಹಲೋ ರೀ ಮೇಡಮ್, ನಮಸ್ಕಾರ ರೀ. ನಾವು ಹುಬ್ಬಳ್ಳಿ ತಾಲೂಕು ಬಂಡವಾಳಿಯಿಂದ ಮಹಾದೇವಿ ಅಂತ ಮಾತಾಡ್ತಿರೋದ್ರಿ. ಹೇಳ್ರಿ ಮಹಾದೇವಿ. ನಮ್ಮ ಮನೆಯವ್ರಿಗೆ ರೀ ಮೇಡಮ್ ಇನ್ನ ನಿದ್ದೆನೆ ಹತ್ತಿರೋದಿಲ್ರಿ, ಯಾವಾಗನ ಗೊರಕೆ ಸ್ಟಾರ್ಟ್ ಆಗ್ತಿದ್ರಿ ಮೇಡಮ್? ಅದೇ ನಾನು ಹೇಳಿದ್ನಲ್ಲ, ಗೊರಕೆ ಹೊಡೆಯೋದಂದ್ರೆ ನಿದ್ದೆ ಬಂದ ತಕ್ಷಣ ಗೊರಕೆ ಬರುತ್ತೆ ಅಂತಲ್ಲ, ಮಲಗಿದಾಗ ಅದು ನಮ್ಮ ಕುತ್ತಿಗಿನ ಮೇಲೆ ಭಾಗ ಇರೋ ಶ್ವಾಸಕೋ ಪೈಪ್ ಏನಿರುತ್ತಲ್ಲ, ನಾವು ವಿಂಡ್ ಪೈಪ್ ಅಂತ ಕರಿತೀವಿ ಸಾಮಾನ್ಯ ಲ್ಯಾಂಗ್ವೇಜ್ ಅಲ್ಲಿ, ಅದು ಕಂಪ್ರೆಸ್ ಆದರೆ ಅಂದರೆ ಅದರ ಮೇಲೆ ಪ್ರೆಷರ್ ಜಾಸ್ತಿ ಆದರೆ ಅದು ಗೊರಕೆಗೆ ಕಾರಣವಾಗುತ್ತೆ. ಅದು ನೀವು ಮಲಗಿದಾಗ ಇನ್ನೂ ನ್ಯಾರೋ ಆಗುತ್ತೆ ಅಂದರೆ ಅದರ ಮೇಲೆ ಪ್ರೆಷರ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅಂದರೆ ಅದರ ತೀವ್ರತೆ ಜಾಸ್ತಿ ಇದೆ ಅಂತ ಅರ್ಥ, ಗೊರಕೆಯ ಸಮಸ್ಯೆ ತುಂಬ ಜಾಸ್ತಿ ಇದೆ. ಆದಷ್ಟು ಬೇಗ ನೀವು ಅವ್ರಿಗೊಮ್ಮೆ ಅದೇ ಫಸ್ಟ್ ನೀವು ಟೆಸ್ಟ್ ಮಾಡಿಸ್ಕೊಳ್ಬೇಕು. ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರೆಲ್ಲ ಟೆಸ್ಟ್ ಮಾಡಿ ನೋಡ್ತಾರೆ, ಅದನ್ನ ಫಸ್ಟ್ ತೂಕ, ಬಿ ಎಮ್ ಐ, ನಿಮ್ಮದು ಬೇರೆ ಮೂಗಿನ ಕಂಬ ಹೇಗಿದೆ, ನಿಮ್ಮ ನಾಲ್ಗೆ ಎಷ್ಟು ದಪ್ಪಿದೆ, ಅದನ್ನೆಲ್ಲ ಟೆಸ್ಟ್ ಮಾಡಿ ನೋಡಿ ನಾವು ನಿಮ್ಗೆ ಹೇಳ್ಬೋದು, ಹೊರತು ಗೊರಕೆ ಹೊಡೆದ್ರೆ ಇದೇ ಕಾರಣ ಅಂತ ಒಂದೇ ಕಾರಣ ಅಂತ ಇರೋದಿಲ್ಲ. ಮಾದೇವಿ, ಹುಬ್ಬಳ್ಳಿನಾಗ ಇದ್ದೀರಿ ಇಲ್ಲೇ ಹತ್ತಿರ? ಹೌದ್ರಿ ಮೇಡಮ್. ಮತ್ತೆ ಡಾಕ್ಟರ್ ಎಸ್ ಡಿ ಎಂ ಆಸ್ಪತ್ರೆ ಒಳಗೆ ಇರ್ತಾರೆ, ಒಂದ್ಸತಿ ಹೋಗಿ ತೋರಿಸ್ಕೊಂಡು ಬಿಡ್ರಿ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ಕಾರ ಮೇಡಮ್. ಯಾರು ಮಾತಾಡೋದು, ಎಲ್ಲಿಂದ? ನಾವು ಬಿಡ್ರಾಯಿಂದ, ಮಡಿವಾಳ. ಪ್ರಶ್ನೆ ಕೇಳ್ರಿ ಮಡಿವಾಳ್ರಿ. ನಮಸ್ಕಾರ ಸರ್. ನಮಸ್ಕಾರ. ಇದು ಸರ್, ನಮ್ಮ ಕಿವಿಯೊಳಗೆ ಸೌಂಡ್ ಬರ್ತದೆ ಸರ್, ಅದೇ ಸೈ ಅಂತ ಒಂಥರ ಸೌಂಡ್ ಬರುತ್ತೆ, ಏನ್ ಮಾಡೋದು? ವಯಸ್ಸು ಎಷ್ಟು ನಿಮ್ದು? 74. ಮೋಸ್ಟ್ ಏನಾಗುತ್ತೆ ಅಂದರೆ ವಯಸ್ಸಾದಂಗೆ ನನಗೆ ನಮ್ಮ ಕಣ್ಣು ಹೆಂಗೆ ಕಾಣೋದು ಕಡಿಮೆ ಆಗುತ್ತಲ್ಲ, ಅದೇ ಥರ ಕಿವಿ ನರನೂ ವೀಕ್ ಆಗ್ತಾ ಹೋಗುತ್ತೆ. ಈ ಕಿವಿ ನರ ವೀಕ್ ಆದಾಗ ಮೊದಲ ಬರೋ ಲಕ್ಷಣ ಏನಂದರೆ ಕಿವಿ ಕೇಳೋದು ಕಡಿಮೆ ಆಗುತ್ತೆ. ಅದರ ನಂತರ ಈ ಸೌಂಡ್ ಬರೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಕಿವಿ ಕೇಳೋದು ಕಡಿಮೆ ಆಗ್ತದೆಯೋ ಅಷ್ಟೇ ಕಿವಿಯಲ್ಲಿ ಶಬ್ದ ಬರೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಫಸ್ಟ್ ನಾವು ಆಡಿಯೋಮೆಟ್ರಿ ಟೆಸ್ಟ್ ಅಂತ ಮಾಡಿ ನೋಡ್ತೀವಿ, ನಿಮ್ಮ ನರ ಎಷ್ಟು ವೀಕ್ ಆಗಿದೆ ಅಂತ ನೋಡ್ತೀವಿ. ಅದಕ್ಕೆ ಟ್ರೀಟ್ಮೆಂಟ್ ಅಂದರೆ ತುಂಬ ನರ ವೀಕ್ ಆಗಿದ್ದರೆ ಕಿವಿಗೆ ಮಷಿನ್ ಬರುತ್ತೆ, ಅದನ್ನು ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ತುಂಬ ಕಡಿಮೆ ವೀಕ್ನೆಸ್ ಇದ್ದರೆ ನಾವು ಟಿನೆಟಸ್ ರಿಟ್ರೈನಿಂಗ್ ಥೆರಪಿ ಅಂತ ಕೊಡ್ತೇವೆ. ಸೊ ಅದನ್ನು ಕೂಡ ಮಾಡ್ಬೋದು. ಇದನ್ನ ಎರಡು ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ಅದಕ್ಕೆ ಫಸ್ಟ್ ನೀವು ಟೆಸ್ಟ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ನೀವು ಆಡಿಯೋಮೆಟ್ರಿ ಟೆಸ್ಟ್ ಮಾಡಿಸ್ಕೊಳ್ಳಿ ಹತ್ರ ಹಾಸ್ಪಿಟಲ್ ದಲ್ಲಿ. ಬನ್ನಿ ಬನ್ನಿ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡೋದು, ಎಲ್ಲಿಂದ? ನಾವು ರೈವರ್ ಕಾಲೇಜ್ ಶ್ರೀಕಲ್ನಿಂದ ಮಾತಾಡೋದು ಮೇಡಮ್. ನಿಮ್ಮ ಹೆಸರೇನು? ಆನಂದ್ ಅಂತ ಮೇಡಮ್. ಹಾಂ, ಪ್ರಶ್ನೆ ಕೇಳ್ರಿ ಆನಂದ್. ಅದೇ ಮೇಡಮ್, ನಮ್ಮ ಅಜ್ಜಾಗ ಬಿ ಪಿ ಶುಗರ್ ಇದೆ ಮೇಡಮ್. ಅದಕ್ಕೂ ಒಂದು ಸ್ವಲ್ಪ ಬಿ ಪಿನೇ ಕಮ್ಮಿ, ಶುಗರ್ ಕಮ್ಮಿ ಅಂತೀನಿ ಮೇಡಮ್. ಅಲ್ಲ, ಇವತ್ತಿನ ವಿಷಯ ಗೊರಕೆ ಬಗ್ಗೆ. ನಿಮ್ಮ ಅಜ್ಜ ಗೊರಕೆ ಹೊಡಿತಾರೇನು? ಹಾಂ ಹೊಡಿತಾರೆ ಮೇಡಮ್. ಹಾಂ, ಅದ್ರ ಬಗ್ಗೆ ಕೇಳ್ರಿ. ಹಾಂ, ಗೊರಕೆ ಹೊಡಿತಾರೆ ಮೇಡಮ್. ಅದೇ ಗೊರಕೆ ಹೊಡೆಯೋದು ಅಂದರೆ ಅದೊಂದೇ ಕಾಯಿಲೆ ಅಂತಲ್ಲ, ಅದರ ಪರಿಣಾಮ ಬಿ ಪಿ ಶುಗರ್ ಮೇಲೇನೂ ಇರುತ್ತೆ. ಆದರೆ ಬಿ ಪಿ ಕಡಿಮೆ ಆಗುತ್ತದೆ, ಶುಗರ್ ಕಡಿಮೆ ಆಗ್ತಾಯಿದೆ ಅಂದರೆ ನೀವು ತಗೊಳ್ತಿರುವ ಡೋಸು ಹೆಚ್ಚು ಕಡಿಮೆ ಆಗ್ತಾಯಿದೆ. ಸೊ ಅದಕ್ಕೆ ನೀವು ರೆಗ್ಯುಲರ್ ಆಗಿ ಮಾನಿಟರ್ ಅಂದರೆ ನಿಮ್ಮ ಬಿ ಪಿ ಕರೆಕ್ಟ್ ಆಗಿ ರೆಕಾರ್ಡ್ ಮಾಡ್ತಾ ಇರಬೇಕು, ರೆಗ್ಯುಲರ್ ಆಗಿ ಚೆಕಪ್ಪಿಗೆ ಹೋಗ್ತಾ ಇರಬೇಕು. ಹಾಂ, ಓಕೆ ಓಕೆ ಓಕೆ ಸರ್, ಓಕೆ. ಹಲೋ, ನಮಸ್ತೆ ಮೇಡಮ್ ರೀ. ನಮಸ್ತೆ ಮೇಡಮ್, ನಾನು ರಾಯಬಾಗ ತಾಲೂಕು ಮೂಲಕೋಟದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಪ್ರಶ್ನೆ ಕೇಳ್ರಿ ಶಿವಲಿಂಗಯ್ಯ. ಹಾಂ ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ನೀವು ಕೀಟಿಗೆ ಹೇಳಿದ ಹಾಗೆ ಓ ಎಸ್ ಎ ಅದ್ರ ವಿಸ್ತೃತ ರೂಪ ಗೊತ್ತಾಗ್ಬೇಕ್ರಿ, ಮತ್ತೆ ಗೊರಕೆ ನಿಲ್ಲಿಸಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಓ ಎಸ್ ಎ, ಓ ಅಂದ್ರೆ ಒಬ್ಸ್ಟ್ರಕ್ಟಿವ್, ಎಸ್ ಅಂದ್ರೆ ಸ್ಲೀಪ್, ಎ ಅಂದ್ರೆ ಆಪ್ನಿಯಾ. ಸೊ ಓ ಅಂದ್ರೆ ಒಬ್ಸ್ಟ್ರಕ್ಟಿವ್, ಎಸ್ ಅಂದ್ರೆ ಸ್ಲೀಪ್, ಎ ಅಂದ್ರೆ ಆಪ್ನಿಯಾ ಅಂದ್ರೆ ನಿದ್ರೆಯಲ್ಲಿ ಆಗುವ ಶ್ವಾಸ ತಗೊಳಕ್ಕೆ ಕಷ್ಟ ಆಗೋದಕ್ಕೆ ನಾವು ಓ ಎಸ್ ಎ ಅಂತ ಕರಿತೇವೆ. ಮತ್ತೆ ಅದು ಈ ಬೊಜ್ಜಿದ್ದವ್ರು ಎಲ್ಲರಿಗೂ ಆಗ್ತದೆ ಅಂತಾರೆ. ನಂದು ನಂದು ತೂಕ 75 ಆದ್ರೂ ನಾನು ಗೊರಕೆ ಹೊಡಿತಿದ್ದೆ ಅಂತಾರೆ ನನ್ನ ಮಿಸ್ಸಸ್, ನಮ್ಮ ಮಕ್ಕಳದು. ಅದೇ ಹೇಳಿದ್ನಲ್ಲ, ಬರೇ ಎಲ್ಲರಿಗೂ ಗೊರಕೆ ಆಗ್ತದ್ರಿ? ಅಲ್ಲ, ಬರೇ ಬೊಜ್ಜಿನಿಂದ ಗೊರಕೆ ಆಗುತ್ತೆ ಅಂತ ಅಲ್ಲ, ನಿಮ್ಮ ಮೂಗಿನ ಕಂಬ ಅಂದ್ರೆ ನೀವು ಉಸಿರಾಡ್ತಿರಲ್ಲ ಅದು ಅಡ್ಡ ಇದ್ದರೆ, ನಿಮ್ಮ ನಾಲಿಗೆ ತುಂಬಾ ದಪ್ಪ ಇದ್ರೆ, ಅದಲ್ಲೇ ಕುತ್ತಿಗೆ ನಿಮ್ಮ ಸರ್ಕಂಫರೆನ್ಸ್ ತುಂಬಾ ಜಾಸ್ತಿ ಇದ್ರೆ, ಬಹು ಕಾರಣಗಳಿಂದ ಗೊರಕೆ ಬರುತ್ತೆ. ಬರೇ ಒಬೆಸಿಟಿ ಅಂದರೆ ಕೊಬ್ಬಿನಿಂದ ಗೊರಕೆ ಬರುವುದಲ್ಲ. ನಿಮ್ಗೆ ಯಾವ ಕಾರಣದಿಂದ ಗೊರಕೆ ಬರುತ್ತಿದೆ ಅಂತ ಗೊತ್ತಾಗ್ಬೇಕಂದ್ರೆ ನಾವು ಡೀಟೇಲ್ ಆಗಿ ಟೆಸ್ಟ್ ಮಾಡಿ ಹೇಳಬೇಕು. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಹೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ. ನಾವು ಕಲಬುರಗಿ ಜಿಲ್ಲೆ ಎಡ್ರಮ್ ತಾಲೂಕಿನ ಎಡಗೋಡಿ ಒಂದು ಬಸವರಾಜ್ ಎಷ್ಟು ಅಂಗಡಿ. ಪ್ರಶ್ನೆ ಕೇಳ್ರಿ ಬಸವರಾಜ್. ಸರ್, ನಮ್ಮ ಹುಡುಗ 18 ವರ್ಷ ಅಂದ್ರಿ, ಗುರಿ ಗೊರಕೆ ಬಾಳುತ್ತೆ ನೋಡ್ರಿ, ಅದಕ್ಕೆ ಏನ್ ಮಾಡೋದು? ಚಿಕ್ಕ ಮಕ್ಕಳಲ್ಲಿ ಕಾರಣ ಏನಂದ್ರೆ ಮೂಗಿನ ಕಂಬ ಇರುತ್ತಲ್ಲ ಅದು ಅಡ್ಡವಾಗಿರುತ್ತೆ. ಅದು ಸಾಮಾನ್ಯವಾಗಿ ಮಕ್ಕಳು ಆಡಬೇಕಾದ್ರೆ ಮೂಗಿಗೆ ಏನಾದರೂ ಬಾಲ್ ಏನಾದರೂ ಬಡ್ದಿದ್ರೆ ಅಥವಾ ಚಿಕ್ಕವರು ಇರಬೇಕಾದ್ರೆ ಏನಾದರೂ ಏನು ತಾಗಿದ್ರೆ ಮೂಗಿಗೆ, ಆ ಕಾರಣದಿಂದ ಅವ್ರಿಗೆ ಉಸಿರಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅಥವಾ ಮೂಗಿನ ಸೊ ಮೂಗಿನ ಸೊ ಫಸ್ಟು ಏನಂದ್ರೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅವರು ಅಲ್ಲಿ ಮೂಗಲ್ಲಿ ಕ್ಯಾಮ್ರಾ ಅಂದರೆ ಎಂಡೋಸ್ಕೋಪಿ ಕ್ಯಾಮ್ರಾ ಹಾಕಿ ನೋಡ್ತಾರೆ ಮೂಗಿನ ಕಂಬ ಅಡ್ಡ ಇದೆಯಾ, ಬೇಕಿದ್ರೆ ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಮಾಡಿ ನೋಡ್ತಾರೆ. ನೋಡಿ ಆದಮೇಲೆ ಎಲ್ಲಿ ಆ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಪ್ರಕಾರ ಹಲೋ ಹಲೋ ಹಲೋ ನಮಸ್ತೆ ಮೇಡಮ್, ನಾವು ಸಮರ್ ತಾಲೂಕಿಂದ ಮೇಡಮ್. ಹೇಳ್ರಿ, ತಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ್ರಿ ಮೇಡಮ್. ಪ್ರಶ್ನೆ ಕೇಳ್ರಿ ಮಹೇಶ್. ಅದು ಏನಂದ್ರೆ ಮೇಡಮ್, ನಮ್ದು ಯಾವ್ದಾರ ಒಂದು ಮೂಗಿನ ಭಾಗ ಕಟ್ಟಿರ್ತೈತ್ರಿ ಮೇಡಮ್, ಅದು ಅದು ಯಾವಾಗ್ಲೂ ಒಂದೇ ಭಾಗ ಕಟ್ಟಿರಲ್ರಿ ಮೇಡಮ್. ಈಗ ಒಂದ್ ತಾಸ ಮುಂಚೆ ಎರಡು ಕಿಲ್ ಮಗ್ಲ ಕಟ್ಟಿದ್ರ ಒಂದ್ ತಾಸ ಮುಂಚೆ ಒಂದ್ ತಾಸ ಏನ್ ಬಲ್ಕಿನ ಮಗ್ಲ ಹಿಂಗ ಅದು ವೇರಿಯೇಷನ್ ಆಗಿರ್ತೈತ್ರಿ ಮೇಡಮ್. ಅದು ಮತ್ತ ನಾವು ಹಿಂಗೇನಾರ ಹೊಲದಾಗ ಅಲ್ಲಿ ಕೆಲಸ ಮಾಡೋ ಮುಂದ ಮತ್ತ ಪೂರ್ತಿ ಒಪ್ಪಂದ ಇರ್ತೈತಿ. ಈ ಚಳಿಗಾಲ ಅಥವಾ ಮಳೆಗಾಲ ಹಿಂಗ ಬಂತಂದ್ರ ಅಂತೂ ಅದು ಬ್ಲಾಕ ಆಗ್ಬಿಟ್ಟಿರ್ತೈತ್ರಿ ಮೇಡಮ್. ಬೇಸಿಗೆಗೆ ಸ್ವಲ್ಪ ಏನೋ ಸ್ವಲ್ಪ ಆರಾಮ್ ಇರ್ತೀವ್ರಿ. ಹಂಗ್ಯಾಕೆ ಆಗ್ತೈತ್ರಿ ಮೇಡಮ್? ನಾನು ಹಾವೇರಿ ಜಿಲ್ಲಾಸ್ಪತ್ರೆಗ ಕೇಳಿದೆ ರೀ ಮೇಡಮ್, ಅವರು ಇದು ಏನಿಲ್ಲ ಅದು ಸಾಮಾನ್ಯವಾಗಿ ಅದೇನಿಲ್ಲ ಅಂತೇಳಿ ಒಂದು ಸ್ಪ್ರೇ ಕೊಟ್ಟಿದ್ರಿ, ಅದನ್ನ ಹಾಕೋರಿ ಅಂತಂದ ಅದು ನಾವು ಅದು ಓಟು ಖಾಲಿ ಆಗ ಮಟ್ಟ ಅದನ್ನ ಹಾಕೊಂಡ್ರು ಅದೇನು ಹಂಗೈತಿ ಹಂಗೈತ್ರಿ ಸಮಸ್ಯೆ, ಅದೇನು ಇದಾಗಿಲ್ರಿ ಏನು? ಅದು ಮೂಗಿನ ನಾವು ನೇಸಲ್ ಸೈಕಲ್ ಅಂತ ಕರಿತೇವೆ, ಅಂದ್ರೆ ನಿಮ್ಮ ಮೂಗಿನ ಒಳಗಡೆ ಮಾಂಸ ಇರುತ್ತಲ್ಲ ಅದು ಒಂದ್ ಸೈಡ್ ದಪ್ಪ ಆಗುತ್ತೆ ಇನ್ನೊಂದ್ ಸೈಡ್ ತೆಳಗಿರುತ್ತೆ, ಅದು ನಾರ್ಮಲ್ ಆಗಿ ಆಗ್ತಾ ಇರುತ್ತೆ. ಅದರಿಂದ ಮೂಗು ಕಟ್ಟುವುದು ನಿಮ್ಗೆ ಜಾಸ್ತಿ ಅನಿಸ್ತಾ ಇದೆ ಅಂದ್ರೆ ಯೂಶಲಿ ಏನಾದರೂ ಅಲರ್ಜಿ ತೊಂದರೆ ಇರುತ್ತೆ, ಅಂದ್ರೆ ಕೆಲವೊಬ್ಬರಿಗೆ ಈ ಧೂಳಿನ ಅಲರ್ಜಿ ಇರುತ್ತೆ, ಕೆಲವೊಮ್ಮೆ ಅದು ಕಾಂಗ್ರೆಸ್ ಗಿಡದ್ದು ಪೋಲನ್ ಅಂತ ಹೇಳ್ತೀವಲ್ಲ ಅದ್ರದ್ದು ಅಲರ್ಜಿ ಇರುತ್ತೆ, ಕೆಲವೊಮ್ಮೆ ಮನೆಯಲ್ಲಿ ನಾಯಿ ಬೆಕ್ಕು ಎಲ್ಲ ಇದ್ರೆ ಅದ್ರ ಕೂದಲಿರುತ್ತಲ್ಲ ಅದರಿಂದ ಅಲರ್ಜಿ ಇರುತ್ತೆ. ಸಾಮಾನ್ಯವಾಗಿ ಅಲರ್ಜಿ ತೊಂದರೆ ಇದ್ರೆ ಈ ಥರ ಮೂಕಟ್ಟೋದು ಕಾಣುತ್ತೆ, ಅಂದರೆ ಕೆಲವೊಬ್ಬರಿಗೆ ಫುಲ್ ಒಂದು ವರ್ಷ ಫುಲ್ ಇರುತ್ತೆ, ಕೆಲವೊಬ್ಬರಿಗೆ ಒಂದೊಂದು ಸೀಸನಲ್ಲಿ ಅಷ್ಟೇ ಕಾಣ್ಕೊಳ್ಳುತ್ತೆ. ಸೊ ಯೂಶಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ಸಮಸ್ಯೆ ಕಾಣೋದು ಜಾಸ್ತಿ. ಸೊ ಅದಕ್ಕೆ ಈ ಸ್ಪ್ರೇ ಏನಿದೆಯಲ್ಲ ಕೊಟ್ಟಿರೋದು ಅದು ಯೂಶಲಿ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು, ಅದಕ್ಕೆ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ. ನಿಮಗೆ ಏನು ಮೆಡಿಕೇಶನ್ ತೊಗೊಳ್ಳೋದು ಇರಲಿಲ್ಲ ಅಂತಂದರೆ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಅಂದರೆ ಡೈಲಿ ಬೆಳಿಗ್ಗೆ ವ್ಯಾಯಾಮ ಮಾಡೋದು ಅದೆಲ್ಲ ಮಾಡಿದ್ರೆ ಸ್ಟೀಮ್ ತೊಗೊಳ್ಳೋದು ಇದೆಲ್ಲ ಮಾಡೋದ್ರಿಂದ ನಿಮ್ಮ ಮೂಗು ಹೆಲ್ದಿ ಆಗಿರುತ್ತೆ. ಆ ಮೂಗಿನ ಒಳಗಡೆ ಮಾಂಸ ಏನಿರುತ್ತಲ್ಲ ಅದು ದಪ್ಪ ಆಗೋದು ಕಡಿಮೆ ಆದಾಗ ನಿಮ್ಮ ಮೂಗು ಕಟ್ಟುವುದು ಕಡಿಮೆ ಆಗುತ್ತೆ. ಅದೇ ಹೇಳಿದ್ನಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡಿದರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಹಲೋ ಹಲೋ ಡಾಕ್ಟರ್. ಹಲೋ. ಪ್ರಾಣಾಯಾಮ ಮತ್ತೆ ಯೋಗ ಇದನ್ನ ಕಡಿಮೆ ಮಾಡಬಹುದು ಡಾಕ್ಟರ್? ಪ್ರಾಣಾಯಾಮ ಯೋಗ ಸೈಕ್ಲಿಂಗ್ ಸ್ವಿಮ್ಮಿಂಗ್ ಒಂದು ಆ ಮೂಗಿನ ಮ್ಯೂಕಸ್ ಬೇಕಾದ ಆಪರೇಷನ್ ಮಾಡಿದ್ರೆ ಆರಾಮ ಆಗಿರ್ತದೆ ಡಾಕ್ಟರ್? ಈಗ ಎಲ್ಲ ವ್ಯಾಯಾಮನು ಒಳ್ಳೇದು, ಯಾವುದು ವ್ಯಾಯಾಮ ಕೆಟ್ಟದಂತ ಇರಲ್ಲ. ನೀವು ಪ್ರಾಣಾಯಾಮನು ಮಾಡಿದ್ರೆ ಒಳ್ಳೇದು, ಸ್ವಿಮ್ಮಿಂಗ್ ಮಾಡಿದ್ರೂ ಒಳ್ಳೇದು. ಮೂಗು ಕಟ್ಟೋದಕ್ಕೆ ಅಲ್ಲಿ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಆಪರೇಷನ್ ಮಾಡಬೇಕಾಗತ್ತೆ. ಹಲೋ ನಮಸ್ಕಾರ ರೀ ಮೇಡಮ್. ನಮಸ್ತೆ ಸಾಹೇಬ್ರ. ನಮಸ್ಕಾರ. ನಂದ್ರಿ ಮುಂಜಾನೆ ಉಪಹಾರ ಮಾಡ್ತೇವಲ್ರಿ. ನಿಮ್ಮ ಹೆಸರೇನು, ಯಾವ ಊರಿಂದ ಮಾಡ್ತೀರಿ? ಇಂಚಲದಿಂದ ಬಸವರಾಜ್ ಬಡಿಗೇರ್ ಅಂತ ಮಾತಾಡುದ್ರಿ. ಹೇಳ್ರಿ ಬಸವರಾಜ್. ಅವು ನಾವು ನಾಷ್ಟಾ ಮಾಡ್ತೇವಲ್ರಿ ರವದಿಂದ ಮಾಡ್ತಾರಲ್ರಿ, ಈ ಸಿರಿಧಾನ್ಯಗಳಾಗಲ್ರಿ ರವ ಆಗಲ್ರಿ ಇಂತ ತಿನ್ನುವಾಗ್ರಿ ಮೂಗಿನೊಳಗೆ ಹೋಗಿ ಬರ್ತೈತ್ರಿ ಅದ್ರಿ ತೊಳಗ್ ಗಂಟಲಾಗಿ ಇಳಿದ್ಲರಿ. ಎಷ್ಟು ವಯಸ್ಸು ನಿಮ್ಗೆ? ಅದು ಏನು ಎಲ್ಲಾನು ಬಿಟ್ರಿ ಈ ರೊಟ್ಟಿ ಅನ್ನ ಕಾಯಿಪಲ್ಲೆ ಇಂತಾದೇನು ತಿಂತಾನಲ್ರಿ ಅವಾಗ ಏನ್ ಸಮಸ್ಯೆ ಇಲ್ರಿ. ನೀರ್ ಕುಡಿದ್ರೆ ಕೆಮ್ಮ ಬರುತ್ತ? ಇಡ್ಲಿ ಉಪ್ಪಿಟ್ಟ ಇಂತ ತಿಂತವಲ್ರಿ ಅವಾಗ ಮೂಗಿಗೆ ಬರ್ತೈತ್ರಿ. ನೀರ್ ಕುಡಿದ್ರೆ ಕೆಮ್ಮ ಬರುತ್ತ ಅಂತ ಕೇಳ್ತ? ಇಲ್ರಿ ನೀರ್ ಕುಡಿದ್ರೆ ಅದು ಏನು ಸಮಸ್ಯೆ ಇಲ್ರಿ. ಆ ರವ ಸಣ್ಣ ಅಣು ಇರ್ತೈತಲ್ರಿ ಫುಡ್ ಆ ಫುಡ್ ತಿನ್ನುವಾಗಷ್ಟ ಇದ್ರ ಮೂಗಿಗೆ ಬರ್ತೈತ್ರಿ. ವಯಸ್ಸೆಷ್ಟು ನಿಮ್ಗೆ? ನನಗೀಗ 63. ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಗಂಟಲಲ್ಲಿರುವ ನರಗಳು ಸ್ವಲ್ಪ ವೀಕ್ ಆಗಿರ್ತದೆ, ಅವಾಗ ನಮ್ಮ ಊಟ ಮಾಡುವಾಗ ನಮ್ಮ ಧ್ವನಿಪಟ್ಟಿಗೆ ಮುಚ್ಕೊಂಡ್ರೆ ಅದು ಅನ್ನನಾಳದಲ್ಲಿ ಹೋಗುತ್ತೆ ಊಟ ಮಾಡಿದ್ದಿಲ್ಲ. ತಿಳಿ ಪದಾರ್ಥ ಸಮಸ್ಯೆ ಐತ್ರಿ ಗ್ಲಾಕೋಮಾರಿ. ಬೆಳಗಾವಿ ತೋರಿಸಿದಾಗ ಅವ್ರು 6 ತರದ ಎಣ್ಣೆ ಬರುತ್ತಾರ್ರಿ, ಆ ಎಣ್ಣೆ ಸತತ ಯೂಸ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗ್ತೈತ್ರಿ. ಅದು ಕಣ್ಣಿನ ಡಾಕ್ಟರ್ ತೋರಿಸ್ಕೊಳ್ಳಿ. ಅಲ್ಲ ಅದು ಕಣ್ಣಿಂದಾತು, ಇವತ್ತಿಗೆ ನೀವು ಗಂಟ್ಲದ್ದು ಕೇಳ್ರಿ ಹೇಳ್ತಾರೆ. ಅದೇ ಗಂಟ್ಲದ ನರ ವೀಕ್ ಆದರೆ ಅದು ಧ್ವನಿಪಟ್ಟಿಗೆ ಮುಚ್ಕೊಳ್ಳಿಲ್ಲ ಅಂತಂದರೆ ಅವಾಗ ಏನಾಗುತ್ತೆ ಅದು ಅನ್ನನಾಳಕ್ಕೆ ಹೋಗೋ ಬದಲು ಶ್ವಾಸಕೋಶಕ್ಕೆ ಹೋದಾಗ ಈ ಥರ ಕೆಮ್ಮು ಬರೋದು ಆಗ್ತದೆ. ಸೊ ನಿಮ್ಗೆ ತೊಂದರೆ ಜಾಸ್ತಿ ಆಗ್ತಾ ಇದ್ರೆ ಒಂದು ಎಂಡೋಸ್ಕೋಪಿ ಮಾಡಿ ನೋಡ್ಬೋದು. ಅದು ನೋಡಿ ಮುಂದೆ ಏನು ಮಾಡಬೇಕಂತ ಹೇಳ್ತೆ. ಹಲೋ ಹಲೋ ಮೊಬೈಲ್ ಸಿಗ್ನಲ್ ಇರೋ ಕಡೆಗೆ ಬರ್ರಿ, ನಿಮ್ ಕರೆ ಕೇಳ್ತಾ ಇಲ್ಲ ನಮಗ. ಹಲೋ ಹೇಳ್ರಿ ಪ್ರಶ್ನೆ ಕೇಳ್ರಿ. ಸ್ವಲ್ಪ ಗಂಟ್ಲ ಗರಗರ ಮಾಡ್ತೈತ್ರಿ ಅವತ್ತು, ಅದಕ್ಕೆ ಕಾರಣ ಏನಾಗ್ತ ನಮಗೆ? ಗಂಟ್ಲಷ್ಟ ಗರಗರ ಮಾಡ್ತದ ಗೊರ್ಕೆ ನೋಡಿಯೋದಿಲ್ಲ. ಇಲ್ಲಿ ನೋವಿದ್ಯಾ? ನೋವಿಲ್ರಿ. ಎಷ್ಟು ವಯಸ್ಸು ನಿಮ್ಗೆ? ವಯಸ್ಸ 70 ರೀ. ಶುಗರ್ ಬಿ ಪಿ ಇದೆಯಾ? ಏನೂ ಇಲ್ರಿ. ಎಣ್ಣೆ ಪದಾರ್ಥ ಎಲ್ಲ ತಿಂದ್ರೆ ಸ್ವಲ್ಪ ಗರಗರ ಮಾಡ್ತೈತಿ. ಅದು ನಾವು ಪಿತ್ತಿನ್ ತ್ರಾಸ್ ಅಂತ ಹೇಳ್ತೀವಲ್ಲ, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಅಲ್ಲ, ಅದು ಗೊರಗರ ಅನ್ನೋದು ಕೂಡ ಅದ್ರದ್ದು ಒಂದು ಲಕ್ಷಣನೇ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಯಿಯಲ್ಲಿ ಮುಕುಳಿಸಿ ಉಗುಳ್ಬೇಕು. ಕುಡಿಯೋದಲ್ಲ, ಗಂಟಲಿನೊಳಗೆ ಹಾಕೊಂಡು ಗಳ ಗಳ ಮಾಡಿ ಉಗುಳ್ಬೇಕು. ಹಲೋ, ಬೇಗ ಕೇಳ್ರಿ. ಗಂಟ್ಲ ಒಳಗ ಒಂಥರ ಮರಗಿದಾಗ ಸಳ ಸಳ ಅಂತಲ್ರಿ ಸರ್. ಯಾವಾಗಿಂದ ಆಗ್ತಾ ಇದೆ ಇದು? ಇದು ಸುಮಾರು ದಿನ ಸರ್, ಎಲ್ಲ 60 ವರ್ಷ ಸರ್. ಅಲ್ಲ, ಯಾವಾಗಿಂದ ಸುಮಾರು ದಿನ ಅಂದ್ರೆ ಎಷ್ಟು? ಒಂದ್ ತಿಂಗಳ, ಒಂದ್ ವರ್ಷ? ತಿಂಗಳಲ್ಲ ಸರ್, ಈಗ ಸುಮಾರು ಒಂದು 8 ವರ್ಷದಿಂದ. 8 ವರ್ಷದಿಂದ ಹಾಗಾಗ್ತಿದೆಯಾ? ಹೌದು ಸರ್. ಓಕೆ, ಏನ್ ಕೆಲಸ ಮಾಡ್ತೀರಿ ನೀವು? ಅಗ್ರಿಕಲ್ಚರ್ ಸರ್. ಅದೇ ಅಗ್ರಿಕಲ್ಚರ್. ಇದು ಪೆಸ್ಟಿಸೈಡ್ ಎಲ್ಲ ಸ್ಪ್ರೇ ಮಾಡ್ತೀರಾ ಗಿಡಕ್ಕೆ? ಕೀಟನಾಶಕ ಹಾಕ್ತೀರಿ ಔಷಧ? ಹ್ಞೂ ಸರ್, ಹೊಡಿತೀವಿ.